ಅದ್ರೊಳಗೆ ಮತ್ತೆ ಮೀನು ಸಾಕಾಣಿಕೆ ಮಾಡ್ತೇವ್ರಿ. ನೀರು ಕಡಿಮೆ ಆದ್ರೆ ಅದರ ನೀರು ಅದಕ್ಕೆ ಬಳಸ್ತೇವ್ರಿ. ಹಿಂಗಾಗಿ ಎಲ್ಲ ತಿಂದ್ರೆ ನಮಗೆ ಭಾಳ ಸವಲತ್ತು ಆಗೈತ್ರಿ. ಈಗ ಮತ್ತೆ ಟ್ರ್ಯಾಕ್ಟರ್ ತಗೊಂಡೇವ್ರಿ, ಮಂದಿ ಬಾಯಿ ಹತ್ತೋದ್ರಿ ನಮಗೆ ಕೆಲಸಕ್ಕೆ. ಮತ್ತೆ ಈಗ ಟ್ರ್ಯಾಕ್ಟರ್ ತಗೊಂಡ್ಯಾರ ಅದರಲ್ಲಿಂದ ಕಡಿಮೆ ಆಕೈತೆ ಅಂತೇಳಿ ಟ್ರ್ಯಾಕ್ಟರ್ ತಗೊಂಡು ಅದರಲ್ಲೇ ನಾವು ನಡೆಸೇವ್ರಿ. ಗಳೆ ಐತ್ರಿ ಅದರಲ್ಲೇನು ಇದರಲ್ಲೇನು ಮಾಡ್ಕೊಂಡು ಹೋಗ್ಬೇಕು. ನಮ್ಗೆ ಖರ್ಚು ಕಡಿಮೆ ಆಗ್ತೈತ್ರಿ. ಮಂದಿಗೆ ಅಂದ್ರೆ 400, 200, 300 ಕೊಡೋದು ಹಾಕೈತ್ರಿ. ಅದಕ್ಕೆ ಹಂಗಿಲ್ರಿ, 1 ಲೀಟರ್ ಎಣ್ಣೆ ಹಾಕಿದ್ರೆ 1 ಎಕರೆ 1.5 ಎಕರೆ ನೆಲ ಹೊಕ್ಕೈತ್ರಿ. ಈಗ ನಮ್ಮ ಮಂದಿಗೆ ಅಂದ್ರೆ 10-12 ಇದು ಹಾಕೋದು. 1-5 ಲೀಟರ್ ತಂದ್ರೆ ಬೇಕಾದಂಗೆ 4 ಎಕರೆ ಹಾಕೈತ್ರಿ. 5 ಲೀಟರ್ ಎಣ್ಣೆ ಒಳಗೆ 4 ಎಕರೆ ಹಾಕೈತ್ರಿ. ಹಿಂಗ್ ಮಾಡ್ಕೊಂಡು 4-5 ಎಕರೆ ಹಾಕಿದ್ರಿ. ಹಿಂಗ್ ಮಾಡ್ಕೊಂತ ನಾವು ಕೃಷಿ ಇಲಾಖೆ ಭಾಳ ನಾವು ಸಲ ತಗೊಂಡು ಭಾಳ ಅದರಲ್ಲಿಂದ ಉತ್ಪನ್ನ ಮಾಡ್ಕೊಂಡು ಈಗ ಮತ್ತೆ ನೋಡ್ರಿ ಹೊಳಿಗೆ ಮತ್ತೆ ಮೆಣಸಿನ ಗಿಡ, ಬದನಿ ಗಿಡ ಅದೆಲ್ಲ ಹತ್ತೋದು ನಮ್ಮ ಪ್ರಯತ್ನ ಐತ್ರಿ. ಹಿಂಗಾಗಿ ನಾವು ಎಲ್ಲಾನು ಕೈ ಬಿಳ್ದೋಳ, ಗೊಂಜಾಳ, ಭತ್ತ, ಕಬ್ಬು ಎಲ್ಲ ಮಾಡ್ತೇವ್ರಿ. ಮಳೆಗಾಲದೊಳಗ ಆದ್ ಮಾಡ್ತೇವ್ರಿ. ಬ್ಯಾಸಗಿ ಬಂತಂದ್ರೆ ಗಣೇಶ ಚೌತಿ ಸುತ್ತ ಈದ್ ಮಾಡ್ಕೊಂತ ಹೋಗ್ತೇವ್ರಿ. ಬ್ಯಾಸಗಿಗೂ ನಮ್ಗೆ ಫಲ ಸಿಗತೈತ್ರಿ, ಮಳೆಗಾಲಾಗೂ ಸಿಗತೈತ್ರಿ. ಹಿಂಗಾಗಿ ಮಾಡ್ಕೊಂತ ಎಲ್ಲ ಇದ್ರಲ್ಲಿಂದ ಭಾಳ ಚೆನ್ನಾಗಿ ಮಾಡ್ಯಾರ ರೀ. ನಮ್ಗೆ ಕೃಷಿ ತೋಟಗಾರಿಕೆ ಇಲಾಖೆದಿಂದ ಕೃಷಿ ಇಲಾಖೆದಿಂದ ಎಲ್ಲ ನಮ್ಗೆ ಸವಲತ್ತು ಕೊಡಾತಾರ. ಅದರಲ್ಲಿಂದ ಭಾಳ ಮಾಡ್ಕೊಳ್ಳೋದು ಜನಕ್ಕೆ ಭಾಳ ಚಲೋ ಐತೆ ನೋಡ್ರಿ. ಈ ತರದಿಂದ ಮಾಡ್ಕೊಂಡ್ರೆ ಈ ಕೃಷಿ ಹೊಂಡ, ಹನಿ ನೀರಾವರಿ ಅದು ಮಾಡೇವ್ರಿ. ಎಲ್ಲ ಮಾಡ್ಕೊಂಡು ಭಾಳ ನಾವು ಉತ್ಪನ್ನ ಚೆನ್ನಾಗಿ ಮಾಡ ನಮ್ಗೆ ಸಿಗತೈತ್ರಿ. ಒಮ್ಮೆ ಲಾಸ್ ಆಕೈತಿ, ಒಮ್ಮೆ ಚಲೋನು ಸಿಗತೈತ್ರಿ. ಮಳೆಗಾಲ ಹೆಚ್ಚಾತಂದ್ರೆ ಸ್ವಲ್ಪ ಲಾಸ್ ಆಕೈತ್ರಿ. ಈಗ ನೋಡ್ರಿ 2 ವರ್ಷ ನಮಗಷ್ಟು ಸ್ವಲ್ಪ ಲಾಸ್ ಆತ್ರಿ. ಈ ಕೊರೋನಾ ಬಂತು ನೋಡ್ರಿ, ಅದ್ರೊಳಗೆ ನಮಗೆ ಯಾರು ತರಕಾರಿ ತಗೊಳ್ಳಿಲ್ಲ. 2-3 ಎಕರೆ ಹಚ್ಚಿದ್ದೀವ್ರಿ, ಅದ್ರಗೊಳ ತಗೊಳ್ಳಿಲ್ಲ. ಹಿಂಗಾಗಿ ಬೇಡ ಬೇಡ ಸ್ವಲ್ಪ ಸ್ವಲ್ಪ ಮಾಡ್ಕೊಂತ ಹೋಗೋಣ ಅಂತೇಳಿ ಈಗ ಮತ್ತೆ 1-1 ಎಕರೆ ಮಾಡಾಕ್ತೇವ್ರಿ. ಹಿಂಗಾಗಿ ಅದಕ್ಕೆ ಕಬ್ಬು ಹಚ್ಚೇವ್ರಿ, ಗೊಂಜಾಳ ಹಾಕೇವ್ರಿ, ಭತ್ತ ಹಾಕೇವ್ರಿ. ಎಲ್ಲ ತರದಿಂದ ಉತ್ಪನ್ನ ಒಂದ ಮಾಡುವಂಗಿಲ್ರಿ, ಎಲ್ಲಾನು ಮಾಡ್ಕೊಂತ ಬರ್ಬೇಕ್ರಿ. ಯಾಕೆ ಅಂದ್ರೆ ನಮಗೆ ಹೊಟ್ಟಿಗೆ ಕಾಳತ್ರಿ ಭತ್ತ. ಈ ಮುಂದೆ ಬರ್ತೈತ್ರಿ ಯಾವುದೋ ಒಂದು ನಮ್ಗೆ ಕೆಲಸ ಹಾಕಿದ್ರಿ, ಗೊಂಜಾಳ ಹಾಕಿದ್ರೆ ಇದು ಲಾಸ್ಟ್ ಕಬ್ಬು ಹೊಕ್ಕೈತ್ರಿ. ಕಬ್ಬಿಂದ ಅದಕ್ಕೆ ಏನ್ರ ಇದು ಹಾಕೊಂತ ಹೋಗ್ತೈತ್ರಿ. ಮನುಷ್ಯ ಯಾವ್ದಾರ ಒಂದು ಇದ್ರೊಳಗೆ ಹೋಗಿ ಏರಿ ಮಾಡ್ಕೊಂತ ಹೋಗೋದ್ರಿ. ಒಂದ ಮಾಡಿದ್ರೆ ಒಮ್ಗೆ ಬಂದು ಬಿಡ್ತಾರ ರೊಕ್ಕ. ನಮಗೆ ಯಾವ್ದೋ ಒಂದು ಕೆಲಸ ಮಾಡಬೇಕಾದ್ರ ಅನುಕೂಲ ಆಕೈತಿ. ಈ ಗೊಂಜಾಳ ಹಾಕೋದು ಒಳ್ಳೇದು, ಕಬ್ಬು ಹಾಕೋದು ಒಳ್ಳೇದು? ಕಬ್ಬು ಹಾಕೋದು ಒಳ್ಳೇದಿ. ಈ ಕಬ್ಬು ವರ್ಷಕ್ಕೆ ಹಾಕಿದ್ರಿ, ಗೊಂಜಾಳ ತಿಕ್ಕೊಂಡ್ಕೊಂಡು ಮತ್ತೊಂದು ಬೆಳೆ ಮಾಡಬಹುದ್ರಿ. ಮತ್ತೆ ಅನುಕೂಲ ಯಾವ್ದು? ಅನುಕೂಲಕ ಗೊಂಜಾಳ ರೀ, ವರ್ಷಕ್ಕೆ ಒಂದೇ ಬೆಳೆ ಸಿಗ್ತೈತ್ರಿ. ಲಾಭ ಯಾವ್ದ್ರಲ್ಲಿ ಜಾಸ್ತಿ? ಜಾಸ್ತಿ ಕಬ್ಬಿಂದ ಹಾಕೈತ್ರಿ. ಕಬ್ಬಿಂದ ಲಾಭ ಆಕೈತಿ ಅಂದ್ರೆ 2 ಪೀಕ್ ಸಿಕ್ಕಿದ್ರೆ ಇದೇ ಹೇಳಿ ಕಾಣ್ತೈತ್ರಿ. 2 ಬೆಳೆ ಸಿಗ್ತಾವಲ್ರಿ ಇದಕ್ಕೆ? ಅದು ಒಂದೇ ಬೆಳೆ ಸಿಗ್ತೈತಲ್ರಿ, ವರ್ಷಕ್ಕೆ ಒಂದೇ ಬೆಳೆ. ಅದು ಇದು 2 ಬೆಳೆ ರೀ. ಗೊಂಜಾಳ ತಿಕ್ಕೊಂಡೇವ ಅಂದ್ರೆ ಮತ್ತೆ ಈಗ ಯಾವ್ದಾನ ತರಕಾರಿ ಮಾಡ್ತೇವ್ರಿ, ಬೇಕಾದ ಮಾಡ್ಬೋದು. ಗೊಂಜಾಳಿಗೆ ತಿಕ್ಕೊಂಡು ಬಿಟ್ಟೆ ಅಂದ್ರೆ ಅದಕ್ಕೆ ಹಂಗಿಲ್ರಿ, ಒಂದಕ್ಕೆ ಕಾಕೊಂಡ್ ಕೊಂಡಿರ್ಬೇಕು. ನಮಗೆ ಯಾವಾಗ ಪಳಿ ಬರ್ತೈತಿ, ಯಾವಾಗ ನಮ್ದು ಅಲ್ಲಿ ನಂಬರ್ ಹತ್ತೈತಿ, ಯಾವಾಗ ನೋಡ್ಕೊಂತಿರ್ಬೇಕಲ್ರಿ. ಮೇವನು ಸಿಗುತ್ತಿದ್ರ? ಮೇವನು ಸಿಗ್ತೈತ್ರಿ ನಮಗೆ, ದನಕ್ಕೆ ಮೇವು ಸಿಗ್ತೈತ್ರಿ, ಎಲ್ಲ ಸಿಗ್ತೈತ್ರಿ ಅದು ಇದ್ರೊಳಗೆ. ಅದು ಕಬ್ಬಿನ ಹಂಗಿಲ್ರಿ, ಕಬ್ಬು ಒಂದು ಬೆಳೀರಿ. ಅದು ಅದೇನು ಕಾಣ್ತೀರಿ, ಒಮ್ಗೆ ರೊಕ್ಕ ಅಂತಾವ ಹೆಚ್ಚು ಕಾಣ್ತಿದ್ರಿ ನಮಗೆ. ಅದು ಹಿಂಗಲ್ಲರಿ, ನಮ್ಮ ಕೈಯಾಗ ಯಾವಾಗೂ ಅಡ್ಡಾಡ್ಕೊಂತಿದ್ದೀರಿ ದುಡ್ಡು. ಹಾಗಾದ್ರೆ ಗೊಂಜಾಳ ತೆಗೆದ ನಂತರ ಯಾವ ಬೆಳೆ ಹಾಕ್ತೀರಿ? ಈಗ ನಾವು ನೋಡ್ರಿ, ತರಕಾರಿ ಹಾಕ್ಯವು, ಹೆಸರು ಹಾಕ್ಯವು, ಶೇಂಗಾ ಬೇಕಾದ್ರೆ ಶೇಂಗಾ ಹಾಕ್ಯವ್ರಿ. ಯಾವ್ದೊಂದು ಮಾಡ್ಬೋದು ಗೊಂಜಾಳ ತಿಕ್ಕೊಂಡ್ರೆ. ಇದಕ್ಕೆ 2 ಬೆಳೆ ಸಿಗ್ತೈತಿ. ನೀರಾವರಿ ಇದ್ದವ್ರು ಮಾತ್ರ ಮಾಡಕ್ ಸಾಧ್ಯನ? ಮಾಡಕ್ ಸಾಧ್ಯ ರೀ. ಮತ್ತೆ ನೀರಾವರಿ ಇದ್ದವ್ರು ಈಗ ಬೇಕು, ಗೊಂಜಾಳ ತಿಕ್ಕೊಂಡ್ ಆದ್ರಿಂದ ನೀರ ಇಲ್ದವ್ರು ಮತ್ತೆ ಏನಾರ ಮಾಡ್ಬೋದು. ಹುಳ್ಳಿ ಹೆಸರು ಎಲ್ಲ ಮಾಡ್ತಾರೆ, ಆದ್ರೆ ಇದು ಹವಾಮಾನ ಮೇಲೆ ಬರ್ತೈತ್ರಿ. ಹೆಸರು ಹುಳ್ಳಿ ಅವನು ಏನಿಲ್ಲ ಅಂದ್ರು 1 ಎಕರೆಗೆ 10 ಕ್ವಿಂಟಲ್ ಸಿಗ್ತೈತ್ರಿ ಹುಳ್ಳಿ. ಅದು ಅಂದ್ರೆ ಹೆಸರು ಅವೆಲ್ಲ ಬಹಳ ಕಡಿಮೆ ಅವಧಿಯೊಳಗೆ ಬಂದ್ಬಿಡ್ತವೆ. ಹೌದಲ್ಲ? ಹೌದ್ರಿ. ಹಂಗಾಗಿ ಇನ್ನು ಮುಂಗಾರು ತಂಪು ಆರೋಕ್ಕಿಂತ ಪೂರ್ವದಲ್ಲಿ ಬೆಳೆದು ಬಂದ್ಬಿಡ್ತವೆ. ಬೆಳೆದು ಬಂದ್ಬಿಡ್ತೈತಿ, ಅದ ಹವಾಮಾನ ಮೇಲೆ ಬಂದ್ಬಿಡ್ತೈತ್ರಿ. ಹುಟ್ಟಿ ಬಂದ್ರೆ ಮುಗಿತೀರಿ. ಅದಕ್ಕೆ ಮಳಿ ಬೇಕು, ನೀರು ಬೇಕು ಬೇಕು, ಬೇಡ ಬೇಡ ಬೇಡ ಬೇಡ. ಹಿಂಗೈತ್ರಿ ಅದ ಹೆಸರು ಹುಳ್ಳಿ. ಹೌದ. ಉದ್ದನ ಹಾಕ್ತಾರ ಕೆಲವು? ಉದ್ದನು ಹಂಗ್ರಿ, ಉದ್ದು ಶಮ. ಹೌದ, ಎಲ್ಲ ಒಂದೇ ಜಾತಿ? ಒಂದೇ ಜಾತಿ ರೀ. ಉದ್ದು ಹೆಸರು ಹುಳ್ಳಿ ಅದು ಒಮ್ಮೆ ಹುಟ್ಟಿ ಬಂತಿ ಕಾಯಾದಂಗ್ರಿ. ಅದು ರೋಗ ಅಂತ ಕಾಕೊಂತಿರ್ಬೇಕ್ರಿ. ಈ ಬೂದಿ ರೋಗ ಬರ್ತೈತ್ರಿ. ಬೂದಿ ರೋಗ ಏನಾರ ಬಂತಂದ್ರೆ ಅದಕ್ಕೆ ಔಷಧ ತಗೊಂಡು ಎಲ್ಲ ಕೃಷಿ ಇಲಾಖೆಯಿಂದ ಎಲ್ಲ ಅಂಗಡಿ ಒಳಗೆ ಹೋಗಿ ಔಷಧ ತಗೊಂಡು ಹೊಡೆದು ಬಿಟ್ಟು ಅಂದ್ರೆ ಮುಗ್ದ ಹೋಗ್ತೀರಿ. ಅದು ನೋಡ್ಕೊಂತ ಇರ್ಬೇಕು, ನೋಡ್ಕೊಂತಿರೋದು ಏನು ಹೆಚ್ಚಿಗೆ ಆದ ನೋಡಿದ್ರೆ ಎಲ್ಲರೂ ಬೂದಿ ರೋಗ ಬೆಳಗತ್ತೆ, ಬೆಳೆ ಬೆಳಗ್ ಆಗತ್ತಂದ್ರೆ ಅವಾಗ ಅಷ್ಟು ಮಾಡಿಬಿಟ್ರೆ ಚೆನ್ನಾಗಿಬಿಡ್ತೀವಿ. ಈಗ ಟ್ರ್ಯಾಕ್ಟರ್ ತಗೊಂಡ್ರಲ್ಲ ನೀವು, ಕಡಿಮೆ ಖರ್ಚಾಗುತ್ತೆ ಅಂತೇಳಿದ್ರೆ ಏನೇನು ಕೆಲಸ ಮಾಡ್ತೀರಿ ಅದರಿಂದ? ಈಗ ನೋಡ್ರಿ, ಈಗ ನಾವು ಈಗ ಈ ಭೂಮಿ ಒಳಗೆ ಹೊಡಿತೇವಲ್ರಿ, ರೋಟರ್ ಹೊಡಿತೇವ್ರಿ. ಅದರಲ್ಲಿಂದ ನಾವು ಅದಕ್ಕೆ ಬರಾವ್ ಏರಿಸ್ತೇವ್ರಿ ಗಿಡಗಳಿಗೆ, ಅದರಲ್ಲಿಂದ ಬರ್ತೈತಿ ಬರಾವ್. ಅವ ಎಲ್ಲ ಆಟೋಮೆಟಿಕ್ ಐತ್ರಿ. ಅದ ಅದು ಒಂದೊಂದು ಇದು ತೆಗೆದು ಅದಕ್ಕೆ ಇದು ದೊಡ್ಡ ಅಂದ್ರೆ ಬರಾವನ ಹೊಡಿತೇವ್ರಿ. 3 ಫೂಟಿಂದ ಬನಿ ಬಿಡೋದ್ರಿ. ಅದು 3 ಫೂಟಿಂದ ಬಿಟ್ಟು ಅಂದ್ರೆ ಅದಕ್ಕೆ ಬರೋಬ್ಬರಿ ಹಾಕೋಂತ ಹೊಕ್ಕೈತ್ರಿ. 10-20 ಮಂದಿ ಹತ್ತೋಗಿಂತ ಇದು ಒಂದು ಒಮ್ಮೆ ಮಾಡಿಬಿಡ್ತೈತಲ್ರಿ. ಏಳು ಎಷ್ಟು ಬಿದ್ರಿ, ಅದೇ ಎಲ್ಲದಕ್ಕೂ ಅನುಕೂಲ ಬಂದ್ಬಿಡ್ತೈತ್ರಿ. ಮತ್ತೆ ಅದು ಪೇಟೆಗೆ ಏನ್ರ ಒಯ್ಲಿಕ್ಕೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ? ಇದು ನಾವು ಈಗ ಅದಕ್ಕೆ ಇದು ಮಾಡೋದ್ರಿ, ಟ್ರೈಲಿ ಮಾಡಿ ನಾವು ಏನೋ ತಗೊಂಡು ಹೋಗ್ಬೋದ್ರಿ ಪೇಟೆ ಒಳಗೆ. ಟ್ರೈಲರ್ ಇದೆಯಾ? ಮಾಡ್ಬೇಕ್ರಿ ನಾವು. ಅದು ಅವ್ರು ಟ್ರೈಲರ್ ಕೊಡೋದ್ರಿ, ನಾವು ಮಾಡಿಸ್ಬೇಕ್ರಿ. ಟ್ರೈಲರ್ ಸಣ್ಣ ಟ್ರೈಲರ್ ಮಾಡಿದ್ರಿ, ಒಂದು 5 ಕ್ವಿಂಟಲ್ ಹಿಂಗೆ ಬೇಕಾದ ಹೋಗ್ಬೋದು ನಾವು ಹಳ್ಯಾಳಕ್ಕೆ. ಹೌದಾ? ಎಷ್ಟು ಬಂತು ಖರ್ಚು ಅದಕ್ಕೆಲ್ಲ ಸರ್ಕಾರದವ್ರು ಎಷ್ಟು ಕೊಟ್ಟರು? ಸರ್ಕಾರದವ್ರ ನಮಗೆ ಸಬ್ಸಿಡಿ ಒಳಗೆ ಸಿಕ್ಕಿದ್ರಿ. ಅದು ಸರ್ಕಾರದವ್ರ ಎಷ್ಟು ಕೊಟ್ಟರು? ನಾವು 15,000 ತುಂಬೇವ್ರಿ. ನೀವು ಬರೀ 15,000? ಅವರು ಅವ್ರು ಹೆಸರು ಕೊಟ್ಟಾರು ಆದ್ರೆ ನಮಗೆ ಮಾಹಿತಿ ಇಲ್ಲರಿ. ಅಲ್ಲಿ ನಾವು ಇದಕ್ಕೆ ಅರ್ಜಿ ಹಾಕ್ಬಿಟ್ಟಿರ್ತೇವೆ, ಅಲ್ಲಿ ನಮಗೆ ಬಂದ್ಬಿಡ್ತೇವೆ ಎಷ್ಟು ತುಂಬೇಕಂತೇಳಿ. ಎಷ್ಟು ಅವ್ರು ತುಂಬತಾರ ಅನ್ನೋದು ನಮಗೆ ಆದ್ರೆ ನಮಗೆ ಗೊತ್ತಿಲ್ಲ ರೀ. ರೈತರಿಗೆ ಈ ಇಲಾಖೆಯಿಂದ ಏನೇನು ಸೌಲಭ್ಯ ಸಿಗ್ತಾವೆ ಅವನ್ನೆಲ್ಲ ತಗೋತಾರೆ? ನಾವು ತಗೋತೀವ್ರಿ, ಎಲ್ಲ ಇಲಾಖೆಯಿಂದ ಪೈಪ್ ತಗೋತೀವ್ರಿ, ಎಲ್ಲ ಏನಾದ್ರು ಒಳಗೆ ಬರ್ತೈತಲ್ರಿ, ನಮಗೆ ರೈತರಿಗೆ ಏನು ಬೇಕಾಗಿದ್ದು ಐತಲ್ರಿ, ಅದೆಲ್ಲ ಟ್ರಾಕ್ಟರ್ ದೊಡ್ಡ ದೊಡ್ಡ ಟ್ರಾಕ್ಟರ್ ಇವು ಸಿಗ್ತಾವ್ರಿ, ನೇಗಿಲ ಸಿಗ್ತಾವ್ರಿ, ದೊಡ್ಡ ದೊಡ್ಡ ಲೋಟರ್ ಸಿಗ್ತಾವ್ರಿ, ಅದಕ್ಕೇನು ಬೇಕು ಎಲ್ಲ ಸಿಗ್ತೈತ್ರಿ. ಇದಕ್ಕೂ ನೇಗಿಲ ದೊಡ್ಡ ದೊಡ್ಡ ಟ್ರಾಕ್ಟರ್ಗಿರೋ ನೇಗಿಲ ಬೇರೆ ಇರ್ತಾನೆ, ಸಣ್ಣದು ದೊಡ್ಡದು ಇರುತ್ತೆ. ಹ್ಞೂ, ಸಣ್ಣದು ದೊಡ್ಡದು ಅವರು ಯಾವ ಕಂಪ್ನಿ ಬೇಕು ಆ ಕಂಪ್ನಿಗೆ ಅವ್ರು ಅರ್ಜಿ ಹಾಕಿರ್ತಾರೆ, ಹಿಂಗಾಗಿ ಅಲ್ಲೇ ಕಳಿಸ್ಕೊಡ್ತಾರೆ. ನಮ್ಗೆ ಈ ಕಂಪ್ನಿ ಬೇಕಂತ ನಾವು ರೈತರ ಹೇಳ್ತೇವ್ರಿ, ಇಲ್ಲಿಂದ ಬರೋದ ಅರ್ಜಿ ನಾವು ಹಾಕೋದ್ರಿ, ಅದು ಅವ್ರು ಅಲ್ಲಿಂದ ಕೊಟ್ಟು ಕಳಿಸ್ತಾರೆ ಸಬ್ಸಿಡಿ ಒಳಗೆ. ಈಗ ಮಾರಾಗ ತಗೊಂಡ್ರೆ ಬಹಳ ತುಟ್ಟಿ ಹಾಕೈತ್ರಿ, ಅಲ್ಲಿ ಕೃಷಿ ಆಗೋದು ಎಲ್ಲ ದಿನ ಸಿಗ್ತೈತ್ರಿ. ಅವರು ಟ್ರಾಕ್ಟರ್ ಅಷ್ಟೇ ಕೊಡ್ತಾರೋ ಅದಕ್ಕೆ ಬೇಕಂತ ಕುಂಟಿ ಕೂರಿಗೆ ನೇಗಿಲ ಇಲ್ಲ ಇಲ್ಲ, ಅದೆಲ್ಲ ಏನ್ ಕೊಡೋದ್ರಿ, ಒಂದು ರೋಟರ್ ಕೊಡ್ತಾರ್ರಿ, ಟ್ರಾಕ್ಟರ್ ಅಷ್ಟು ಕೊಡ್ತಾರ್ರಿ, ಅದೆಲ್ಲ ನಾವು ಮಾಡ್ಕೊಳ್ರಿ. ನೇಗಕ ಈ ರೆಂಟಿ ಈ ಕುಂಟಿ ಇದೆಲ್ಲ ನಾವು ಮಾಡ್ಕೊಳ್ರಿ. ಅದು ಹೆಂಗ್ ನೀವು ಮಾಡ್ಕೊಳ್ಳೋದು ಅಂದ್ರೆ ಬೇರೆ ಕಡೆ ತರು ಹೀಲ್ಡಿಂಗ್ ಮಾಡ್ತಾರ್ರಿ, ಅವ್ರ ಕಡೆ ನಮ್ಗೆ ಯಾವ ಮಾಪಲೆ ಬೇಕು ಆ ಮಾಪಲೆ ಮಾಡ್ಕೋಬಹುದ್ರಿ. ಅವ್ರಿಗೆ ಗೊತ್ತೈತೆ ಗೊತ್ತಾಯ್ತು, ನಾವು ಇಷ್ಟ ಅಂತ ಹೇಳ್ಬಿಟ್ಟು ಅಂದ್ರೆ ಅವ್ರು ಆ ತರ ಮಾಡ್ತಾರೆ. ನಾವೇನು ಮಾರಕ್ಕೆ ತರೋದ್ರಿ, ಹಿಂಗೆ ಆಗಿ ನಾವು ಅದರ ಯಾರು ಹೀಡಿಂಗ್ ಅದು ಮಾಡ್ತಾರಲ್ರಿ, ಹಿಂಗೆ ಮಾಡ್ಬೇಕಪ್ಪ ಇಷ್ಟು ಪುಟ್ಟಿನ ಮಾಡ್ಬೇಕಪ್ಪ ಅಂದ್ರೆ ಹೇಳಿಕೆ ಮಾಡಿಸ್ತೇವ್ರಿ. ಮತ್ತೆ ನಿಮ್ದು ಬಾವಿ ಇದೆಯಾ? ಬಾವಿ ಇದ್ರಿ. ಕೊಳವೆ ಬಾವಿನ ತೋಡ ಬಾವಿ ಇದೇ ಇದ್ರಿ? ಕೃಷಿ ಹೊಂಡ. ಕೃಷಿ ಹೊಂಡ? ಕೃಷಿ ಹೊಂಡ. ಬಾವಿ ಅಲ್ಲ, ಬಾವಿ ಅಲ್ರಿ, ಬಾವಿ ಅಲ್ಲಿ ಇಲ್ಲ ಇಲ್ರಿ. ಈಗ ಬಾವಿ ಇಲ್ಲ, ಕೃಷಿ ಹೊಂಡನ ಹೊರದು ಕೊಡದಾರ್ರಿ ಗೌರ್ಮೆಂಟ್ದವ್ರು ಎಲ್ಲ. ಮತ್ತೆ ಅದಕ್ಕೆ ನೀರು ಮಳೆಗಾಲದಾಗ ನೀರು ಸಿಗ್ತೈತ್ರಿ. ಇದಕ್ಕೆ ಹಳ ಸಮೀಪ ಅಂತಂದ್ರೆ ಹಳ್ಳದ ನೀರು ಅದಕ್ಕೆ ಹೋಗಿದ್ರು ಅಲ್ಲಿಂದ ಅರ್ಥ ತಗೋತೇವ್ರಿ. ಅಂತ ದೂರ ಆದ್ಯ ಅಂದ್ರೆ ಅದ್ರದ್ದು ಇದಕ್ಕೆ ಹೋಗದ ಇದರಿಂದ ಅದ್ರದ್ದು ತಗೋತಿ. ಮತ್ತೆ ಅದಕ್ಕೆ ಮೀನಾ ನೀರು ತಗೊಳ್ರಿ, ಮೀನಕ್ಕೂ ನಮಗೆ ಸಿಗ್ತೈತಿ. ಹಿಂಗಾಗಿ ಎರಡು ಹಾಕ್ಯದ್ರಿ ನಮಗೆ, ಇತ್ತಾಗ ಅದು ಹಾಕಿದ್ರೆ ಇತ್ತಾಗ ಮೀನಾನ ಹಾಕವ್ರಿ. ಅಂದ್ರೆ ಮೀನಕ್ಕೂ ನೀರು ಬದಲಾಯಿಸ್ತಾ ಇದ್ರೆ ಒಳ್ಳೇದು, ಪದ ನೀರೆಲ್ಲ ಬಿಟ್ಟು ಅದಕ್ಕೆ ಉಸಿರಾಟಕ್ಕೆ ಸಮಸ್ಯೆ. ಹಿಂಗಾಗಿ ನೀನ್ ಮಾಡ್ತೇವ್ರಿ, ಹಳದ ನೀರು ಇದಕ್ಕೆ ಹೋಗ್ತದೆ ಹೊಕ್ಕತೀವ್ರಿ. ಇದಕ್ಕೆ ಬೋರ್ ಇದ್ರೆ ಬೋರಿ ನೀರು ಇದಕ್ಕೆ ಹೊಕ್ಕದ್ರಿ, ಆ ನೀರು ಆತ ಮತ್ತೆ ಅಂದ್ರೆ ಮಣ್ಣಿಂದ ಅಂಶ ಬರ್ತೈತಿಲ್ರಿ. ಈಗ ನಾವು ಅದಕ್ಕೆ ಒಗ್ದಿವಿ ಅಂದ್ರೆ ಮೀನಾದ್ರು ತಿನ್ನಾಕ ಮಾಡಕ್ಕಾದ್ರು ಮೀನಾ ಬೆಳೆಯಕದು ಮಣ್ಣಿಂದ ಅಂಶ ಬರ್ತೈತ್ರಿ. ಅದು ಅಂಶ ಬಂತ ಅಂದ್ರೆ ಅದಕ್ಕೆ ಮೀನಾ ಚಲೋ ಉತ್ಪನ್ನ ಆಕೈತ್ರಿ. ಅಂದ್ರೆ ನಾವು ನೀರು ಹೊಸದಾಗಿ ಬಿಟ್ವಿ ಅಂತೇಳಂದ್ರೆ ಮಣ್ಣಿನಿಂದ ಅದಕ್ಕೆ ಆಹಾರ ಸಿಗುತ್ತೆ. ಆಹಾರ ಸಿಗ್ತೈತಿ. ನೀವೇನು ಹಾಕಲ್ಲ? ನಾ ಹಾಕೇವ್ರಿ, ಈ ಗೊಂಜಾಳ ಪುಡ್ಡು ಗಿಡ್ಡ ಅದು ಒಡಿಸಿ ಕಲಿಸಿ ಒಗಿತಿರ್ತೇವ್ರಿ. ಎಷ್ಟು ದಿನಾನು ಹಾಕ್ಬೇಕು? ಎರಡು ದಿವಸಕ್ಕೊಮ್ಮೆ. ಅಟ್ ಹೆಚ್ಚಿಗೆ ಒಗಿದ್ರೆ ಮತ್ತೆ ಏನಾರ ತಿಂದ್ಕೊಂಡ್ ತಿರ್ತಾವಲ್ರಿ, ಹುಳ ಉಡುಪ್ರಿ ಏನೇನು ತಿಂತಾವಲ್ರಿ. ಹುಳ ಉಪ್ಪಳಿ ನೀವೇನು ಹಾಕ್ಬೇಕಾಗಿಲ್ಲ ಇಲ್ಲ, ಅವ ಏನ್ರ ಹಾರ ಬಂದ್ ಬಿದ್ದು ಅಂದ್ರೆ ಅವ ತಿಂತಾವ ಜಿಟ್ಟಿ ಅವ ಇವು ಬೀಳ್ತಾವಲ್ರಿ. ಇದ ಹೋಗ್ತೇವಲ್ರಿ ನಾವು ಇದ್ದ ಪುಡ್ ಇಷ್ಟು ಉಂಡಿ ಮಾಡಿ ಒಗ್ದಿರ್ತೇವ್ರಿ. ಒಗ್ದಂದ್ರೆ ಎರಡು ದಿವಸ ತಿಂತಾವ. ಸಗಣಿ ಅಂತವನ್ನು ಕೂಡ ಹಾಕ್ತಾರೆ ಎಷ್ಟೋ ರೈತರು? ಸಗಣಿನೂ ಹಾಕಾರಿ, ಸಗಣಿನೂ ಹಾಕಾರಿ. ಸಗಣಿಗೆ ಅಷ್ಟು ಇದಾಗೋದಿಲ್ರಿ. ಇದಕ್ಕೆ ಗೊಂಜಾಳ ಪುಡ್ ಅದು ಹಿಟ್ಟು ಇದು ಮಾಡಿ ಮುದ್ದಂಗ್ ಮಾಡ್ಕ್ಯಾರ ಒಗದ್ ಬಿಟ್ಟು ಎರಡು ಎರಡು ದಿವಸ ತಿಂತಾವ್ರಿ. ಮೀನುಗಾರಿಕೆ ಇಲಾಖೆ ಒಳಗ ಮೀನಿಗಾಗಿ ಇರುವಂತ ಆಹಾರ ಕೊಡ್ತಾರ ಅವ್ರು? ಅದನ್ನ ಕೇಳಿಲ್ಲ ಅನ್ಸುತ್ತೆ ನೀವು? ಕೇಳಿಲ್ರಿ. ಇದ್ರೊಳಗೆ ಎಷ್ಟು ಹತ್ತವ ನಮಗೆ ಅಷ್ಟು ಸಾಕಾಣಿಕೆ ಮಾಡ್ತೇವೆ. ಅಂದ್ರೆ ಅವ್ರು ಹೇಳಿದ್ರೆ ಹೇಳ್ತಾರೆ ಇಂತಲ್ಲಿ ಸಿಗುತ್ತೆ ತಗೊಳ್ರಿ ಹಾಕ್ರಿ ಅಂತೇಳಿ ಹೇಳ್ತಾರೆ. ಅಂದ್ರೆ ಇದ್ರಾಗ ಉತ್ಪನ್ನ ಚಲೋ ಊಟಕ್ಕವ್ರಿ. ಎಷ್ಟು ಮೀನು ಸಿಗುತ್ತೆ ನಿಮ್ಗಲ್ಲಿ? ನಮ್ದು ಎಷ್ಟು ನಮ್ಗೆ ಬೇಕಾಕಿದ್ರೆ 5,000 2,000 3,000 ನಾವು ಹೆಂಗ್ ಬೇಕ್ರಿ ನಮಗೆ ಎಷ್ಟು ನಮ್ಮ ಅದ್ರೊಳಗೆ ಅನುಕೂಲ ಆಕೈತೆ ಅಷ್ಟೇ ತಗೊಳೋದ್ರಿ ನಾವು. ಹೆಚ್ಚಿಗೆ ತಗೊಂಡ್ರೆ ಫಾಯ್ದೆ ಇಲ್ರಿ, ಅದು ಬಿಡಬಾರ್ದು. ಬಿಡಬಂಗಿಲ್ರಿ. ಹಿಂಗಾಗಿ ಒಂದೊಂದು 1,000 ಹಿಂಗೆ ತಗೋತೀವ್ರಿ. ಒಂದು ವರ್ಷಕ್ಕೆ ಒಂದು ಬೆಳೆ? ಮತ್ತು ಬೆಳೆ ಅಂದ್ರೂ 5 kg 3 kg 2 kg ಹಾಕವ್ರಿ ವರ್ಷಕ್ಕೆ. ಒಂದೊಂದು ಒಂದೊಂದು 700 rupees kg 700 rupees kg. ಹಂಗಾದ್ರೆ ನಿಮ್ಗೆ ಅಲ್ಲಿ 1,00,000 rupees ಹೆಚ್ಚು ಕಡಿಮೆ ಸಿಗುತ್ತೆ? ಸಿಗ್ತೈತಿ. ಹೆಂಗೆ ಮಾರಾಟ ಮಾಡೋದು ಅದನ್ನು? ಏ ಗಾಡಿ ತಗೊಂಡು ಅಡ್ಡಾಡ್ತೀವ್ರಿ, ಗಾಡಿ ಮೇಲೆ ತಗೊಂಡು ಅಡ್ಡಾಡ್ತೀವಿ. ಒಂದು ಬುಟ್ಟಿ ಇಟ್ಕೊಂಡು ಟ್ರೇ ಟ್ರೇ ಇಟ್ಕೊಂಡು ಅಡ್ಡಾಡ. ಅದ್ರ ಜೊತೆ ತರಕಾರಿನೂ ಒಯ್ತೀರಿ? ಅದ್ರ ಜೊತೆ ಏನು ಒಯ್ತೀರಿ? ಅದು ಸಪ್ರೇಟ್. ಅದು ಆ ನಿಂಗಾಯ್ತರ ಅದು ತಿಂತಾರಲ್ರಿ, ನಿನಗೆ ಅದ್ರ ಜೊತೆ ಹೋದ್ರೆ ನಿಂಗಾದ್ರೆ ತಗೋದಲ್ರಿ. ಮೀನಿನ ಜೊತೆ ತರಕಾರಿ ಹೋದ್ರೆ ತಗೊಳ್ಳಲ್ಲ? ತಗೋದಲ್ಲ. ಈ ನಮ್ಮ ಮಂದಿ ಮಹಾರಾಷ್ಟ್ರ ಮಂದಿ ಅಷ್ಟೇ ತಗೋತಾರೆ, ನಿಂಗಾದ್ರ ಮಂದಿ ಈ ಮೀನಾ ತಂದ್ರಪ್ಪ ಅಂತ ತಗೋದಲ್ಲ ಅವ್ರು. ಅದೇ ಸಪರೇಟ್ ಮಾಡ್ತೇವ್ರಿ, ಅದೇ ಸಪರೇಟ್ ಮಾಡ್ತೇವ್. ಕೂಗ್ತಿರೋ ಅಥವಾ ನೀವು ಕೂಕೊಂತ ಹೋಗ್ತೀರಿ? ತರಕಾರಿ ತರಕಾರಿ ಅಂತ ಕೂಕೊಂತ ಹೋಗ್ತೀರಿ, ಮೀನಾ ಮೀನಾ ಅಂತ ಕೂಕೊಂತ ಹೋಗ್ಬಿಡ್ತೇವ್ರಿ. ನೀವು ದಿನಾನು ಒಂದು ಟೈಮ್ಗೆ ಹೋಗ್ತೀರಾ? ಎಷ್ಟು 10 ಗಂಟೆಗೆ ಬರ್ತಾರೆ? ಸಂಜೆ ಮುಂದೆ ಹೋಗಿ ಅದೇ ತರಕಾರಿ ಅದು ಹೋಗ್ಬೇಕಾದ್ರೆ ನೋಡ್ರಿ ಸಂಜೆ ಮುಂದೆ ಹೋಗ್ತೀವ್ರಿ. ಎಲ್ಲ ಜನ ಬಂದಿರ್ತಾರ್ರಿ. ಐದು ಗಂಟೆದಿಂದ ಅಡ್ಡಾಡಕ್ತೀವಿ ಅಂದ್ರೆ ಎಲ್ಲ ಜನ ಮನೆಯಾಗ ಇರ್ತಾರೆ, ಕೆಲಸಕ್ಕೆ ಹಾಕಾರ್ರಿ, ಬಂದು ಆಗ ತಗೋತಾರೆ. ಅಲ್ಲಿ ಹೋಗಿ ಒಂದ್ ಕಡೆ ಕುಂದಿರ್ತೀರ? ಇಲ್ಲ ಇಲ್ಲ, ಗಲ್ಲಿ ಗಲ್ಲಿ ಹಿಡಿದು ಅಡ್ಡಾಡ್ತೀವ್ರಿ. ಯಾವ್ಯಾವ ಊರಿಗೆ ಹೋಗ್ತೀರಿ? ಇಲ್ಲಿ ನೋಡ್ರಿ, ಇದೆ ಅಮ್ಮಕಪ್ಪ, ಜೋಗುಂಕಪ್ಪ, ನಮ್ಮೂರ, ನಾಸಿಕೇಟಿ, ಇಷ್ಟೊಳಗ ನಮ್ದು ಒಂದು 2 ಟ್ರಾಕ್ ಖಾಲಿ ಆಗ್ಬಿಡ್ತಾವ. ಮತ್ತೆ ಮನೆಗೆ ಬಂದು ಬಿಡ್ತೇವೆ. ಒಂದೆರಡು ತಿಂಗಳ ಕೆಲಸ ಇದು ಅಲ್ಲ? ನಮ್ಮ ತರಕಾರಿ ಎಷ್ಟೋ ಮಟ್ಟ ಇರ್ತೈತಿ, ಅಷ್ಟೋ ಮಟ್ಟ ನಾವು ಮಾಡ್ತೇವ್ರಿ. ಅದೇ ಹೆಚ್ಚು ಕಡಿಮೆ ಒಂದೆರಡು ಮೂರು ತಿಂಗಳು 4 ತಿಂಗಳು ಹಿಂಗೆ ಹೋಗ್ತೈತ್ರಿ. ಬೇರೆದವ್ರು ಬೆಳೆದಂತ ತರಕಾರಿನ ತಗೊಂಡೋಗಿ ಮಾರಾಟ ಮಾಡೋದು ಹಂಗೇನು ಮಾಡ್ತೀರಿ? ಇಲ್ಲ, ಅದೇನ ಏನಾರ ನಮ್ಗೆ ಗಣಿಬಿಂದ್ರ ಮಾಡ್ತೀವಿ ಹಂಗೆ ಮಾಡೋದಿಲ್ರಿ. ನಮ್ದ ತರಕಾರಿ ಹೋಗಿ ಇರ್ತೈತಲ್ರಿ ಸಾಕಷ್ಟು. ಮತ್ತೆ ಬೇರೆದ್ರು ತಗೋಬೇಕನ್ನುವಂಥದ್ದು ಏನೈತ್ರಿ? ನಮ್ದೇ ಇರ್ತಿದ್ರೆ ನಾವು ತಗೊಂಡು ಅಡ್ಡಾಡ್ಬಿಡ್ತೇವ್ರಿ. ಈಗ ಬೇರೆದವ್ರು ಕೊಡೋದು ಸತಾ ಕೊಡ್ತೇವೆ, ನಾವು ತಗೊಂಡು ಅಡ್ಡಾಡ್ದು ನಮ್ದು ಎಲ್ಲಾನು ಖರ್ಚು ಆಕೈತ್ರಿ. ಎಣ್ಣೆ ಖರ್ಚು ಬರ್ತೈತಿ, ಅಡ್ಡಾಡ ಖರ್ಚು ಬರ್ತೈತಿ. ರೇಟ್ ಹೆಂಗ್ ನಾವು 40 ರೂಪಾಯಿ ಕೆಜಿನ ಕೊಟ್ಟಿರ್ತೇವೆ. ಏನ್ ನಮ್ಮವ್ರು ಅದಾರ ಅಂತ ಒಂದ್ ಸ್ವಲ್ಪ ಕಡಿಮೆ ಕಡಿಮೆ ಕೊಡ್ತೇವ್ರಿ. ಒಂದೊಂದ್ ಟೈಮ್ನಾಗ ಕಡಿಮೆ ಕೊಡ್ತೇವ್ರಿ. ಆದ್ರೂ ಲಾಭ ಅನ್ಸುತ್ತ? ಲಾಭ ಲಾಭ ಆಕೈತಿ. ಈಗ ನಾವು ಹೋಗಿ ಪೇಟಿ ಒಳಗ ಮಾರವ್ರಿಗೆ ಕೊಟ್ಟು ಬಂದ್ಬಿಡ್ತೀವಿ, ಸತತ ಕೊಟ್ಟು ಬಂದೇವ್ರಿ. ಏನ್ ಮಾಡಿದ್ರು ನಮಗೊಂದ್ 10 ರೂಪಾಯಿ ಸಿಗತೈತಿರು. ಅಲ್ಲಿ ಕೊಟ್ಟಿದ್ದಕ್ಕೆ ಒಂದ್ 100 ರೂಪಾಯಿ ಡಿಫ್ರೆನ್ಸ್ ಆಕೈತಿ ನೋಡ್ರಿ. ಹಾಗಾಗಿ ಇದೊಂಥರ ಲಾಭದಾಯಕ, ಕೆಲಸನೂ ಸಿಗುತ್ತೆ. ಈ ಕೆಲಸ ಮಾಡೋಕಂತ 5 ಕೆಲಸ ನಮ್ಗೆ ಸಿಗ್ತಿದ್ದಲ್ರಿ, ಕಾಯಮ ನಮ್ಗೆ ಕೆಲಸ ಸಿಕ್ಬಿಡ್ತೈತಿ. ಈಗ ನೀವ್ ಒಬ್ರ ಹೋಗೋದು ಅಥವಾ ನಿಮ್ ಮಕ್ಕಳು? ನಾವು ಒಬ್ರ ಹೋಗ್ತೇವ್ರಿ. ಯಾರೋ ಒಬ್ರ ಹೋಗ್ತೇವ್ರಿ. ಮಕ್ಕಳು ಅವರೆಲ್ಲ ಅವ್ರ ದಂಧೆಕ್ ಅವ್ರು ಮಾಡ್ತಾರ್ರಿ, ನಮ್ ದಂಧೆ ನಾವು ಮಾಡ್ಕೊಂತ ಹೋಗ್ತಿರ್ತೇವ್ರಿ. ಅಲ್ಲಿ ದನ ಕರೆದ್ ಮಾಡ್ತೇವ್ರಿ, ಮತ್ತ ಈ ಕಡೆ ಬಂದ್ಬಿಡ್ತೇವ್. ಮಕ್ಕಳೆಲ್ಲ ಏನ್ ಮಾಡ್ತಾರೆ? ಇದ್ರೊಳಗಿರ್ತಾನ್ರಿ, ತೋಟಗಾರಿಕೆ ಒಳಗ ಒಬ್ಬ, ಕೃಷಿ ಇಲಾಖೆ ಒಳಗಿರ್ತಾನ್ರಿ, ಒಬ್ಬ ಬಜಾಜ್ ಕಂಪನಿ ಒಳಗಿರ್ತಾನ್ರಿ. ಅವ್ರವ್ರು ಕೆಲ್ಸಕ್ಕೆ ಹಚ್ಚಿರಿ, ಅವ್ರು ಕೆಲಸ ಮಾಡ್ಕೊಂತಾರ. ಅವರು ಬೇರೆ ಬೇರೆ ಕಡೆ ಇದಾರ, ನಿಮ್ಮಲ್ಲೇ ಇದಾರ? ನಮ್ಮಲ್ಲೇ ಇದಾರ, ಯಾರು ಬೇರೆ ಇಲ್ರಿ, ಕೂಡೇ ಅದಾರ. ಎಲ್ಲ ಇಲ್ಲಿಗೆ ಬರ್ತಾರ? ಎಲ್ಲ ಇಲ್ಲಿಗೆ. ಸಂಜೆಗೆ ಎಲ್ಲ ಕೂಡೇ, ಎಲ್ಲ ಅಷ್ಟೂ ಎಲ್ಲ ಕೂಡೇ ಒಟ್ಟ ಇರ್ತೇವ್ರಿ. ಮೊಮ್ಮಕ್ಕಳದಾದ ಎಲ್ಲ ಕೂಡೇ ಇರ್ತೇವ. ಬೇಸಿಗೆ ಒಳಗೆ ಬೆಳೆಯುವಂತ ತರಕಾರಿ ಒಳ್ಳೇದ? ಒಳ್ಳೇದ. ಹೆಂಗ? ಮಳೆಗಾಲಕ್ಕೆ ತರಕಾರಿ ಕೊಳತು ಬಾದ ಆಕೈತ್ರಿ, ಹಿಂಗ ಮಳೆಗಾಲಕ್ಕೆ ಮಾಡುವಂಗಿಲ್ರಿ. ಬೇಸಿಗೆ ಒಳಗೆ ಚೆಂದಾಗಿರ್ತೈತಿ, ಬೇಸಿಗೆ ಒಳಗೆ ಕೊಳೆಯೋದಿಲ್ಲ, ಏನಿಲ್ಲ, ಭಾಳ ಚೆನ್ನಾಗಿರ್ತೈತಿ. ಮಳೆಗಾಲದಾಗ ಭಾಳ ಕೊಳತು ಗಿಡದ ಬುಡ್ಕು ನೋಡುವಂಗಿಲ್ರಿ, ಮೆಣಸಿನಕಾಯ್ದು ಅಷ್ಟು ಬಿದ್ದಿರ್ತಾವ್ರಿ. ಏನ್ ತೊಂದರೆ ಇದೆ ತರಕಾರಿ ಬೆಳಿಲಿಕ್ಕೆ? ಯಾಕಂದ್ರೆ ನಾವು ಅರಣ್ಯದ ಮಧ್ಯದಲ್ಲಿ ಇರುವಂತ ಸಂದರ್ಭದೊಳಗ ಪ್ರಾಣಿ ಪಕ್ಷಿಗಳ ಕಾಟ ಅಂತವೆಲ್ಲ. ಪ್ರಾಣಿ ಪಕ್ಷದ ಏನ್ರಿ, ನವಿಲಿನ ಕಾಟ ಬಂದ್ರಿ. ನವಿಲ ಅವಕ್ಕೇನು ಮಾಡುವಂಗಿಲ್ಲ, ಬಿಡುವಂಗಿಲ್ರಿ. ಎಷ್ಟು ಇದು ಮಾಡಿದ್ರು ಬೆಳಿಗ್ಗೆ ಸಂಜೆ ಮುಂದೆ ಬಂದು ತಿನ್ಕೊಂತ ಇರ್ತಾವ, ಅಷ್ಟೇ ಇದು ಮಾಡ್ತೇವೆ. ಇದಕ್ಕೆ ಮತ್ತೆ ಬೇರೆ ಪ್ರಾಣಿ ಏನೇ ನಮಗೆ ಏನು ಕಾಟ ಇಲ್ಲ. ನವಿಲ ಅಷ್ಟೇ ನೋಡ್ರಿ, ಮಂಗ ಏನು ಬರೋಲ್ಲ, ಬರ್ತಾವ್ರಿ. ಯಾಪ್ ತ್ಯಾಪೆ ಬರ್ತಾವ, ಅಟ್ಟು ಬೆದರಿಸೋದ ಹೋಗ್ಬಿಡ್ತಾವ. ಈಗ ನವಿಲನ್ನು ಹೆಂಗೆ ಓಡಿಸ್ತೀರಿ ಅವನ್ನ? ಅವಕ್ಕೆ ಹಂಗಾಗಿ ಬಾಯಿ ಮಾಡಿದ್ವಿ ಅಂದ್ರೆ ಓಡಿ ಹೋಗ್ಬಿಡ್ತಾವ್ರಿ. ಒಂದು ಇದು ತಗೊಂಡು ಬಾರಿಸಿದ್ವಿ ಅಂದ್ರೆ ಓಡಿ ಹೋಗ್ಬಿಡ್ತಾವ್ರಿ. ಒಂದು ಡಬ್ರಿ ತಗೊಂಡು ಬಾರಿಸ್ಬಿಟ್ಟಿವಿ ಅಂದ್ರೆ ಅವು ಗುಂಪಾಗಿ ಬರ್ತಾವ. ಗುಂಪಾಗಿ ಇರ್ತಾವ್ರಿ, ಒಂದು 20-30 ನವಿಲು ಇರ್ತಾವ್ರಿ. ಅದರಲ್ಲೇನ ನಮಗೆ ಆ ತಿಂದು ಒಂದು ಉಳಿದಿದ್ದ ರೈತರಿದ್ದಲ್ರಿ. ಹಣ್ಣು ಬೆಳೆದಿರಿ? ಹಣ್ಣು ಯಾವ್ದು ಇಲ್ರಿ. ಈಗ ಗಿಡ ಹಚ್ಚೇವ್ರಿ, ಈ ಗೋಡಂಬಿ ಗಿಡ, ಈ ಮಾಯಿನ ಗಿಡ ಈಗ ಹಚ್ಚೇವ್ರಿ. ಈಗ ಸಣ್ಣ ಅದಾವ್ರಿ, ಇನ್ ಮೇಲೆ ಯಾವ ಕುರ್ದು ಉತ್ಪನ್ನ ಮಾಡೋದ್ರಿ. ಅದ್ರೊಳಗೆ ಕಬ್ಬು ಎಷ್ಟು ಇಳುವರಿ ಬರುತ್ತೆ ಎಕರೆಕ? ಎಕರೆ 50 ಟನ್ ಬರ್ತೈತಿ. ಹಂಗ ಚಲೋ ಇದು ಮಾಡ್ಕೊಂಡು 50 ಟನ್ 30 ಟನ್ ಚಲೋ ಮಾಡೋದು ಅಂದ್ರೆ ಹೆಂಗ ಅಂದ್ರೆ ಅದ್ ಗೊಬ್ಬರ, ಈ ಸಗಣಿ ಗೊಬ್ಬರ ಹಾಕ್ಬೇಕ್ರಿ, ಈ DAP ಗೊಬ್ಬರ ಹಾಕ್ಬೇಕ್ರಿ, ಯೂರಿಯಾ ಹಾಕ್ಬೇಕ್ರಿ. ಈ 3 ತರ ಚಂದಾಗಿ ಮಾಡ್ಕೊಂತ ಹೋದ್ರಿ ಉತ್ಪನ್ನ ಚಲೋ ಕೊಡ್ತೈತಿ. ಅಂತರ ಎಷ್ಟು ಇಡ್ತೀರಿ? ಅಂತರ 4 ಫುಟ್ ರೀ. ಸಾಲಿಂದ ಸಾಲ 3-4 ಯಾಕೆ 3-4 ಅಂದ್ರೆ ಗಾಳಿ ಆಡ್ತೈತಿ ಅಲ್ರಿ, ಗಾಳಿ ಆಡೋ ಸಂಬಂಧ ಉಟ್ಟು ಹಿಡಿತೈತಿ ಕಬ್ಬು. ಹಿಂಗಾಗಿ 3 ಫುಟ್ ಇರ್ತೇವ್ರಿ, ಮತ್ತೆ 4 ಫುಟ್ ಇಟ್ಟು ಅಂದ್ರೆ ಅತ್ತಾಗೊಂದು ಬನಿ ಇತ್ತಾಗೊಂದು ಬನಿ ಮಾಡಿ 4 ಫುಟ್ ಇರ್ತಾರೆ. ಇದಕ್ಕೆ 3 ಫುಟ್ಟಿನ ಇರ್ತಾವ್ರಿ. ಹಿಂಗೆ ಮಾಡ್ಕೊಂತ ಹೋಗ್ತೇವೆ. ಮತ್ತೆ ಒಂದು ಕಣ್ಣಿಂದ ಇನ್ನೊಂದು ಕಣ್ಣಿಗೆ ಅಂತರ ಎಷ್ಟಿರುತ್ತೆ? ಅದು ಅಂತರ ಬಾಯ್ ಇಡೋದಿಲ್ರಿ, ಹಿಂಗೆ ಇಟ್ಕೊಂತ ಹೋಗ್ಬಿಡ್ತೇವ್ರಿ. ಹತ್ತೈತೆ ಅಂದ್ರೆ ಅದಕ್ಕೆ ಇದು ಮಾಡ್ಕೊಂಡು ಯಾವ್ದೊ ಒಂದು ಇದಾದ್ರು ಅಲ್ಲೇ ಮತ್ತೆ ಅದಕ್ಕೆ ಕೂಡಿಸ್ಕೊತಿದ್ದೆ ಅಂತೇಳಿ. ಅದಕ್ಕೆ ಬೇಕಂತ ಬೀಜದ ಕಬ್ಬು ಅಂತೀವಲ್ಲ, ಎಲ್ಲಿ ತರ್ತೀರಿ? ನಮ್ಮೊಳಗೆ ಬೆಳೆಸ್ಕೋತೀವಿ ನಾವು. ಹೆಂಗಿರುತ್ತೆ ಅದು ಬೀಜದ ಕಬ್ಬು? ಬೀಜದ ಕಬ್ಬು ಇದೆ, ಇದೇ ಸೇಮ್ ರೀ. ಅದಕ್ಕೆ ಕುಡುಗಲು ಹತ್ತಂಗ ಇಲ್ಲ, ಕೈಲೇನು ಸುಲಿಯೋದ್ರಿ. ಆದ್ರೆ ಅದ್ರ ದಪ್ಪ ಇಷ್ಟಿರ್ಬೇಕು, ಗಾತ್ರ ಹಿಂಗಿರ್ಬೇಕು, ಉದ್ದ ಇಷ್ಟಿರ್ಬೇಕು, ಹಂಗೇನು ಇರಲ್ಲ. ಅದಕ್ಕೇನೆ ಇರಲ್ರಿ, ಲೆಕ್ಕಿಲ್ಲ. ಲೆಕ್ಕಿಲ್ರಿ, ಅದು ಎಷ್ಟೋ ಉದ್ದಿರ್ಲಿ ಎಷ್ಟೋ ದಪ್ಪ ಇರಲಿ, ತೆಳಗಿದ್ರು ನಡೀತಾನೆ. ತೆಳಗಿದ್ರು ನಡೀತೈತಿ, ದಪ್ಪ ಇದ್ರು ನಡೀತೈತಿ. ಕಬ್ಬಿಗೆ ದಪ್ಪ ಇರ್ಬೇಕು, ತೆಳಗ ಇರ್ಬೇಕು ಅನ್ನುವಂಥದ್ದು ಏನೇ ವಿಷಯ ಇಲ್ರಿ. ಅದ್ರೊಳಗೆ ಕಬ್ಬಿನ ಒಳಗೆ ಬಂದು ಕೆಲವೊಂದ್ಸಲ 80 ಟನ್ 100 ಟನ್ ಹಂಗೆಲ್ಲ ಬೆಳೀತಾರೆ. ಹಾ, ಇಲ್ಲಿ ಯಾಕೆ ಅಷ್ಟ ಆಗಲ್ಲ ಅಂದ್ರೆ ಎಕರೆ ಅಷ್ಟ ಆಗುದಿಲ್ರಿ. ಎಲ್ಲೋ ಆದ್ರೂ 2 ಎಕರೆ ಆದ್ರೂ 100 ಟನ್ ಮಟ್ಟ ಆಕೈತಿ. ಬೆಳಗಾವ್ ಗೋಕಾಕ್ ಅಂದ್ರೆ ನೆಲ ಮೇಲೆ ಇರ್ತೈತ್ರಿ. ಅದು ಆ ಸೈಡ್ ನೆಲ ಬಾಳ ಚಲೋ ಇರ್ತೈತ್ರಿ. ಆ ಏರಿ ಕರೆಯನಲ್ಲ ರೀ, ಆ ನೆಲದ ಮೇಲೆ ಬಾ ಇರ್ತೈತ್ರಿ. ಚಿಕ್ಕೋಡಿ ಒಳಗೆ 120 ಟನ್ ಬೆಳೀತಾರೆ ಒಂದ್ ಎಕರೆ. ಅದೇ ರೀ, ಆ ನೆಲದ ಮೇಲೆ ಇರ್ತೈತಿ. ಈ ನಮ್ ನೆಲ ಬಾಳ ಬಿಗಿ ನೆಲ ರೀ, ನೆಲ ಬಾಳ ಬಿಗಿ ಇರ್ತೈತ್ರಿ ನಮ್. ಮತ್ತೆ ಬೇಸಾಯ ಪದ್ಧತಿ ಅಲ್ಲಿಗೆ ಇಲ್ಲಿ ಬಹಳ ವ್ಯತ್ಯಾಸ ಇದೆ. ಅವ್ರು ಹೆಂಗಿಡ್ತಾರೆ ಅಂದ್ರೆ 8-8 ಜೋಳ ಸಾಲು ಇಡ್ತಾರೆ ಅವರು. 8 ಫೀಟಿಗೆ 2 ಸಾಲು, ಪ್ರತಿ 8 ಫೀಟಿಗೆ 2 ಸಾಲು. ಮತ್ತೆ ಕಣ್ಣಿನಿಂದ ಕಣ್ಣಿಗೆ ಕನಿಷ್ಠ ಒಂದು 2-3 ಫೀಟ್ ಬಿಡ್ತಾರೆ ಅವರು. ಹಂಗ್ ಬಿಟ್ಟಾಗ ಇನ್ನೂ ಗಾಳಿ ಬಿಸಿಲು ಚೆನ್ನಾಗಿ ಬರುತ್ತೆ. ಹಂಗ್ ಬಂದಾಗ ಕಬ್ಬು ಗಡುಸಾಗಿ ಬರುತ್ತೆ, ತೂಕ ಬರುತ್ತೆ, ಮತ್ತೆ ಬಹಳ ಎತ್ತರವಾಗಿ ಬೆಳೆಯುತ್ತೆ. ಮತ್ತೆ ಬೀಜದ ಆಯ್ಕೆ ಇದೆಯಲ್ಲ, ನೀವು ಯಾವ್ದಾದ್ರೂ ಆಯ್ಕೆ ಮಾಡ್ಕೊಂತೀರಿ, ಹಂಗಲ್ಲ ಅವರು. ಅದರ ಆಯ್ಕೆಯಲ್ಲಿ ಕೂಡ ದೊಡ್ಡ ಗಾತ್ರದ ದಪ್ಪವಾದಂತ ಕಬ್ಬನ್ನ, ಗಾತ್ರ ದೊಡ್ಡದಿರ್ಬೇಕು ಅಂದ್ರೆ ತಾಯಿಯಂತೆ ಮಗಳು ಅಂತಾರಲ್ಲ, ಹಾಗೆ ದೊಡ್ಡದ ಗಾತ್ರದ ಹಾಕಿದ್ರೆ ಕಬ್ಬು ಕೂಡ ಹಾಗೆ ಬರ್ತವಂತ. ಅಂದ್ರೆ ಲವಣಿ ಕಬ್ಬು ಅಂತ ಮಾಡ್ತೇವಲ್ರಿ, ಅದಕ್ಕೆ ಬಸ್ತೇವ್ರಿ ನಾವು. ಅದು ಉಟ್ಟಿರ್ತೈತಿ ಲವಣಿ ಕಬ್ಬು, ಮರಿ ಬಿಡಬೇಕು ಉಟ್ಟ ಬಿಡ್ತೈತಿ ಲವಣಿ ಕಬ್ಬು ಅಂತೇಳಿ. ಆ ಕುಳೆ ಕಬ್ಬನ್ನ ಮಾಡ್ತೇವಲ್ರಿ, ಅದು ಸಣ್ಣ ಬಿಡ್ತೈತಿ. ಅದು ಸಣ್ಣ ಗಿಡಿದಿದ್ರಿ, 2ನೇ ವರ್ಷಕ್ಕಂದ್ರೆ ಸ್ವಲ್ಪ ಸಣ್ಣ ಹಾಕಿದ್ರಿ. ಇದು ಫಸ್ಟ್ ವರ್ಷ ಹಚ್ಚಿದ ಅದು ಉಟ್ಟಿರ್ತೈತಿ. ಅದ ಬೀದ ಮಾಡ್ಕೊಂತ ಆದ್ರೆ ಅದ ಉತ್ಪನ್ನ ಚಲೋ. ಕುಳೆ ಕಬ್ಬು ಕೂಡ ಹಂಗೆ ಬರುವಂಗ್ ಮಾಡ್ತಾರೆ. ಅಂತರನ ದೂರ ಇರ್ತಾವ ಅವ್ರು, ಅಂತರ ದೂರ ರೀ. ಒಬ್ರು ಅಂದ್ರೆ ಆ ನೆಲ ಬಾಳ ಚಲೋ ಇರ್ತೈತಿ. ನೆಲದ್ದು ಆಯ್ತು, ಬೇಸಾಯ ಪದ್ಧತಿನೂ ಆಯ್ತು. ಒಂದೊಂದ್ ಕಡೆ ಒಂದೊಂದ್ ತರ ಐತಿ, ಒಂದೊಂದ್ ಸೈಡ್ ಒಂದೊಂದ್ ತರ ಐತಿ. ಇರ್ಲಿ, ಮುಂದೆ ಒಂದ್ ಸ್ವಲ್ಪ ಪ್ರಯೋಗ ಮಾಡ್ರಿ. ಎರಡ್ ಮೂರ್ ಗುಂಟೆ ಸ್ವಲ್ಪ ನಾಲ್ಕ್ ಫೀಟ್ ದೂರ ಬಿಟ್ಟು ಹಂಗ್ ಮಾಡಿದಾಗ ಹೆಂಗ್ ಬರುತ್ತೆ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ಮಾಡ್ಕಾರ ನೋಡ್ತೇವ್ರಿ ಇವರ್ ಅಂದ್ರೆ ಇನ್ನು ಹತ್ತೋದು ಐತಿ ಇನ್ನೊಂದ್ ಎಕರೆ, ಮತ್ತ ಅದ್ ಮಾಡಿ ನೋಡ್ಬೇಕಂತ ಐತಿ. ಅಂದ್ರೆ ಈಗ ನಾವ್ ಈ ವರ್ಷ ಇಲ್ಲಿ ಮೂರ್ ವರ್ಷ ಇಲ್ಲಿ ಮಾಡಿದ್ರೆ ಮತ್ತೆ ಬೇರೆ ಕಡೆ ಮೂರ್ ವರ್ಷ ಮಾಡ್ತೇವೆ, ದಾಸೋತ್ತೈತಿನ ಅದ ಅಂತ ಹೇಳಿ. ಮತ್ತೆ ಜೇನು ಸಾಕಾಣಿಕೆ ಕೂಡ ಮಾಡ್ತೀರಿ? ಜೇನು ಸಾಕಾಣಿಕೆ ಮಾಡ್ತೇವ್ರಿ. ಜೇನು ಐತ್ರಿ, ಎರಡ್ ಡಬ್ಬಿ ಜೇನು ಅದಾವ್ರಿ. ಎರಡ ಡಬ್ಬಿ? ಎರಡ್ ಡಬ್ಬಿ ಅದಾವ್ರಿ. ಸಾಕ ಸಾಕೈತ್ರಿ, ಒಂದ್ ಎರಡ್ ಎರಡ್ ಮೂರ್ ಮೂರ್ ಕೆಜಿ ಸಿಗ್ತೈತ್ರಿ ಒಂದೊಂದ್ ಡಬ್ಬಿ ಒಳಗ. ಇನ್ನೊಂದ್ ಎರಡ್ ಮೂರ್ ಇಟ್ರಿ ಏನ್ ತೊಂದ್ರೆ? ಏನ್ ತೊಂದ್ರೆ ಇಲ್ರಿ, ನಾವ್ ಹಿಡ್ಕೊಂಡ್ ಕುಂಡ್ರದಿಲ್ಲ, ಏನಿಲ್ಲ. ಅವ ಹೋಗ್ತೇ ಅಡ್ಡಾಡಿ ತಿಂದ್ ಬರ್ತಾವ್ರಿ, ಮತ್ತು ಅದ್ರೊಳಗ ಇರ್ತಾವ. ಪೆಟ್ಟಿಗೆ ಯಾರು ಕೊಟ್ರು? ಪೆಟ್ಟಿಗೆ ಕೃಷಿ ತೋಟಗಾರಿ ಇಲಾಖೆ ಅಂತ ಕೊಡ್ತೀವಿ ನಾವು. ಒಂದೆರಡು ಎಲ್ಲಿ ಖರೀದಿ ಮಾಡಿ ತಂದು ಇಡಬೇಕಾಯ್ತು? ಈಗ ಅದೇ ಮಾಡಿದ್ ಇಲ್ಲಿ ಅದಾವ್ರಿ, ಅವ್ ಪೆಟ್ಟಿಗೆ ನಾವು ಓದಿ ಇಡ್ಬೇಕಂತ ಮಾಡೇವು. ಅದ್ರನ್ನು ಅರ್ಧ ಇದ್ರೊಳಗ ಮಾಡಿ ಮಾಡಿದ್ರೆ ರಾತ್ರಿ ಹೊತ್ತು ಮಾಡ್ಬೇಕ್ರಿ. ಅವು ಹಗಲಿ ಮಾಡುವಂಗಿಲ್ರಿ, ಅಂದ್ರೆ ಹಗಲಿ ಆ ಕಡೆ ಕೊಕ್ಕಾವ ರಾತ್ರಿ ಎಲ್ಲ ಕೂಡಿ ಒಂದೇ ತೊಂದರೆ ಬರ್ತಾವ. ಆ ಟೈಮ್ದಾಗ ಅದ್ರೊಳಗೆ ಹಾಕೋದ್ರಿ. ಮತ್ತೆ ಅವಾಗ ರಾಣಿ ಹುಳು ಹುಡುಕಾಡೋದು ಕಷ್ಟ ಆಗುತ್ತೆ. ಕಷ್ಟ ಹುಟ್ಟಿರ್ತೈತಿ ರಾಣಿ ಹುಳ, ಅದ್ರ ಹುಟ್ಟಿರುತ್ತೆ ಹುಟ್ಟಿರ್ತೈತಿ ಆ ಹುಳಿಗಿಂತ ಹುಟ್ಟಿರ್ತೈತಿ ರಾಣಿ ಹುಳ. ಅದಕ್ಕೆ ಗೊತ್ತಿರೋ ಹೇಗೆ ಡಿವೈಡ್ ಮಾಡೋದ್ರು ನೀವು ಮಾಡ್ತೀರಾ? ಮಾಡ್ತಿದ್ರಿ. ಈ ಕಡ್ಡಿಗಳು ಇರ್ತಾವ್ರಿ, ಕಡ್ಡಿಗಳಿಗೆ ಇರ್ತಾವ್ರಿ ಮೂರ್ ನಾಲ್ಕ ಅಂತ ಇರ್ತಾವ್ರಿ. ಮನೆಗೆ ಅಷ್ಟೇ ಸಾಕು? ಅಷ್ಟೇ ಮನೆಗಾದ್ರೆ ಸಾಕ್ರಿ, ಮಾರಾಟ ಏನ್ರಿ ಹೆಚ್ಚಿಗೆ ಆದ್ರೆ ಮಾರಾಟ ಮಾಡಕ್ ಬರ್ತೈತ್ರಿ. ಈಗ ಅದೇ ಈಗ ಮತ್ತೆ ಈಗ ಹೆಚ್ಚಿಗೆ ಮಾಡ್ಬೇಕಂತ ಪ್ರಯತ್ನ ಮಾಡೇವ್ರಿ. ಅದು ಮತ್ತೊಂದು ನಾಲ್ಕೈದು ಡಬ್ಬಿ ಮಾಡ್ಬೇಕು. ಆಯ್ತು. ಎಲ್ಲ ತರಕಾರಿ ನಮ್ಗೆ ಬೇಕಾದಂಥ ಆಹಾರ ಪದಾರ್ಥ, ಕಬ್ಬು ಇಂಥವೆಲ್ಲ ಬೆಳ್ಕೊಂತ ನಾವು ಮಾರಾಟ ಮಾಡ್ಕೊಂತ ನಾವಿದ ತರಕಾರಿ ಮಾರಾಟ ಜೇನು ಸಾಕಾಣಿಕೆ ಮಾಡಿದ್ವಿ ಅಲ್ಲೇ ನಮ್ಗೆ ಸುತ್ತು ಕಡೆ ಸೇರ್ತಾವ್ರಿ. ಇವೆಲ್ಲ ಮಾಡೋದ್ರಿಂದ ಆದಾಯದ ಮೂಲ ಎಲ್ಲ ಕಡೆನೂ ಬರ್ತಾ ನಿಮಗೆಲ್ಲ ಲಾಭದಾಯಕ ಅನಿಸಿದೆ? ಹೌದ್ರಿ, ಲಾಭದಾಯಕ ಅನಿಸೈತ್ರಿ ನಮ್ಗೆ. ಅದು ಮಾಡೋದು ಒಳ್ಳೇದ್ರಿ. ಎಲ್ಲ ರೈತರು ಸ್ವಲ್ಪ ಸ್ವಲ್ಪ ತಮ್ಮ ಮನೆ ಇದ್ರ ಕರ ಮಾಡ್ಬೋದ್ರಿ. ಮಾರಾಟ ತಗೋಂತಾನು ಹೋಗಿ ನಮ್ಮ ಭೂಮಿ ಒಳಗಿಂದ ನಾವು ತಾಜಾ ತಂದು ತಿನ್ಬೇಕಂತ ಹೇಳಿ ಮಾಡ್ಬೋದ್ರಿ. ಭಾಳ ಒಳ್ಳೇದ್ರಿ ಅದು ಮಾಡಿದ ರೈತರು ನಾವು. ಈ ರೀತಿ ತರಕಾರಿ, ಕಬ್ಬು, ಅವು ಇವು ಬೆಳೆ ಎಲ್ಲ ಹಾಕೋದು ಒಳ್ಳೇದು. ಒಳ್ಳೇದ್ರಿ. ಒಂದು ಹೋದ್ರೂ ಒಂದು ಬರ್ತೈತ್ರಿ ನಮ್ಗೆ ಬೆಳೆ. ಒಂದೇ ತರ ಮಾಡ್ಕೊಂತ ಕುಂದ್ರೆ ಏನೋ ಒಂದು ಇದಾಯ್ತಂದ್ರೆ ಒಂದು ಹೋದ್ರೆ ಒಂದು ಏನು ನಮ್ಗೆ ಲಾಭ ಸಿಗೋದಿಲ್ಲ. ಎಲ್ಲ ತರದನ್ನು ಮಾಡೋದ್ರಿ. ದನಕ್ಕೆ ಮೇವು ಹಾಕಿದ್ರಿ, ಭತ್ತ ಬಿತ್ತಿದ್ರೆ ನಮ್ಮ ಹೊಟ್ಟಿಗೆ ಕಾಳು ಹಾಕಾವ್ರಿ. ಮತ್ತೆ ಗೊಂಜಾಳ ಬಿತ್ತಿದ್ರೆ ನಮ್ಮ ಟೈಮಕ್ಕೆ ಯಾವ್ದೋ ಒಂದು ನಮ್ದು ಇದು ಬಂದ್ರು ದಾಟಿಸಿ ಬಿಡ್ತಿದ್ರಿ. ಕಬ್ಬು ಹಾಕಿದ್ರೆ ಒಂದು ವರ್ಷಕ್ಕೆ ಕಮ್ಮಿ ಮುರಿದ್ರಿ, ಅದು ದೌಡ್ ಹೋಗೋದಿಲ್ಲ ರೀ. ಅದ್ರ ದಾರಿ ಕಾಕೋದು ನಿಂತ್ರದಾಕೈತ್ರಿ ನಾವು. ಇವು ಮಾಡಿದ್ರೆ ಅದ್ರ ದಾರಿ ಕಾಯೋದಿಲ್ಲ. ಇದು ಮತ್ತೆ ನಮ್ದು ಯಾವ್ದಾದ್ರೆ ನಾವು ಜೀವನ ಸಾಗಿಸ್ತೇವ್ರಿ. ಏನು ಖರ್ಚು ಆ ತರೋದು ಈ ತರೋದು ತರಕಾರಿ ಇದು ಗೊಂಜಾಳದು. ಹನ್ನೊಂದು ಸಾಹೇಬ್, ಇಷ್ಟೆಲ್ಲ ಮಾಹಿತಿಯನ್ನು ಹಂಚ್ಕೊಂಡ್ರಿ. ಖುಷಿಯಿಂದ ಕೃಷಿ ಮಾಡ್ತಾ ಇದ್ರಿ. ಖುಷಿಯಿಂದ ಮಾಡಾಕ್ತೇವೆ ಬಿಡ್ರಿ ನಾವು. ನಮಸ್ತೆ. ನಮಸ್ತೆ ರೀ. ಇದುವರೆಗೆ ಸಮಗ್ರ ಕೃಷಿ ಈ ಕುರಿತು ಹಳಿಯಾಳದ ನನ್ನಿಸಾಬ್ ಎಲ್ ಹುಲಕೊಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಈಗ ರೈತರಿಗೆ ಸಲಹೆ. ಈರುಳ್ಳಿ ಬೆಳೆಯ ಸುಳಿ ತಿರುಪು ಬಾಧೆಯ ಸಮಗ್ರ ನಿರ್ವಹಣೆ. ವಿಶ್ವವಿಖ್ಯಾತವಾದ ಕುಮಟಾ ಸಿಹಿ ಈರುಳ್ಳಿಯು ಅನೇಕ ವರ್ಷಗಳಿಂದ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ ಹಾಗೂ ಭಟ್ಕಳ ಕಡಲ ತೀರದ ಮರಳು ಬಯಲಿನಲ್ಲಿ ಭತ್ತದ ಕಟಾವಿನ ನಂತರ ಡಿಸೆಂಬರ್ದಿಂದ ಏಪ್ರಿಲ್ ತಿಂಗಳವರೆಗೆ ಬೆಳೆಯುವ ಬೇಸಿಗೆಯ ಬೆಳೆಯಾಗಿರುತ್ತದೆ. ಈ ಬೆಳೆಯನ್ನು ಸುಮಾರು 600 ಎಕರೆ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು ಪ್ರತಿ ಹೆಕ್ಟೇರಿಗೆ ಸರಾಸರಿ 20 ಟನ್ ಇಳುವರಿಯನ್ನ ರೈತರು ಪಡೆಯುತ್ತಿದ್ದಾರೆ. ಕರಾವಳಿ ಭಾಗದಲ್ಲಿ ರೈತರು ತಾತ್ಕಾಲಿಕ ಕೃಷಿ ಹೊಂಡಗಳನ್ನು ನಿರ್ಮಿಸಿ ಪ್ರತಿನಿತ್ಯ ಮಧ್ಯರಾತ್ರಿಯಿಂದ ಮುಂಜಾವಿನ ತನಕ ಮಡಿಗಳಿಗೆ ನೀರುಣಿಸಿ ಅತಿ ಶ್ರಮವಹಿಸಿ ಬೆಳೆಯುವುದು ಈ ಭಾಗಕ್ಕೆ ಮಾತ್ರ ಸೀಮಿತವಾದ ಬೇಸಾಯ ಪದ್ಧತಿಯಾಗಿರುತ್ತದೆ. ಕಳೆದ 3-4 ವರ್ಷಗಳಿಂದ ಕುಮಟಾ ಈರುಳ್ಳಿಯು ಇಳುವರಿಯಲ್ಲಿ ಗಣನೀಯ ಕುಸಿತ ಕಂಡುಬಂದಿದ್ದು ಮುಖ್ಯವಾಗಿ ಸುಳಿ ತಿರುಪು ಅಂದರೆ ಹಾವು ಸುಳಿ, ಎಲೆಮಚ್ಚಿ ರೋಗ, ಅಂಗಮಾರಿ ಅಥವಾ ಚಿಬ್ಬು ರೋಗ, ಥ್ರಿಪ್ಸ್ ಕೀಟ ಹಾಗೂ ಅಸಮತೋಲನ ಪೋಷಕಾಂಶಗಳ ಬಳಕೆ ಮೂಲ ಕಾರಣವಾಗಿದೆ. ಈ ಸುಳಿ ತಿರುಪು ಬಾಧೆಗೆ ಕಾರಣಗಳು ಬೀಜೋಪಚಾರ ಮಾಡದೇ ಬಿತ್ತುವುದು, ಸಾರಜನಕಯುಕ್ತ ಗೊಬ್ಬರದ ವಿಪರೀತ ಬಳಕೆ ಮತ್ತು ಅಸಮತೋಲನ ಪೋಷಕಾಂಶಗಳ ಬಳಕೆ. ಬೀಜೋತ್ಪಾದನಾ ತಾಕುಗಳಲ್ಲಿ ತಿರುಪು ರೋಗದ ಲಕ್ಷಣಗಳನ್ನು ಗಮನಿಸದೇ ಇರುವುದು, ತಾಕುಗಳಲ್ಲಿ ಹಾವು ಸುಳಿ ಬಾಧೆಯ ಕೀಟಗಳನ್ನು ಮೊದಲ ಹಂತದಲ್ಲಿ ಗಮನಿಸದೇ ಇರುವುದು. ಸುಳಿ ತಿರುಪು ರೋಗ ಬಾಧೆಯ ಸಮಗ್ರ ನಿರ್ವಹಣೆ. ಏರು ಮಡಿಗಳಲ್ಲಿ ಬೀಜಗಳನ್ನು ಬಿತ್ತಬೇಕು. ಸಸಿ ಮಡಿಯಲ್ಲಿ ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ, ತಿಪ್ಪೆ ಗೊಬ್ಬರವನ್ನ ಬಳಕೆ ಮಾಡಬೇಕು. ಬೀಜೋಪಚಾರ ಟ್ರೈಕೋಡರ್ಮಾ ಹಾರ್ಜಿಯಾನಂ ಜೈವಿಕ ಶಿಲೀಂದ್ರನಾಶಕ 5 ಗ್ರಾಂ ಅಥವಾ ಕಾರ್ಬನ್ ಡೈಜಿಮ್ 1 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. ನಾಟಿ ಮಾಡುವಾಗ ಸ್ಥಳಗಳನ್ನು

ರೈತರಿಗೆ ಸಲಹೆ ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೇ, ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ಗಣಪಿ ನನ್ನೋಗೌಡ ಅವರಿಂದ ಜನಪದ ಗೀತೆಗಳನ್ನು ಕೇಳುವಿರಿ. ನೆಂಟ್ರ ಬರ್ಬೇಕಿದ್ರ ಆಡತ್ತು ಒಳ್ಳಿಗೆ ಬಟ ಒಳ್ಳೆ ಮನಗೊಳೆ ನೆಂಟರೆ ಬಂದು ನೋಡವ್ವ ಅಲ್ಲಿವ್ರ ಮನೆ ಕೆಲಸೋ ಬತ್ತವಿದೆ ಮನಗೊಳೆ ನೆಂಟರೆ ಬಂದು ನೋಡವ್ವ ಇವ್ರ ಮನೆ ಕಿರಿಯೋ ನೋಡವ್ವ ಇವ್ರ ಮನೆ ಕಿರಿ ಮಾವ ಕೇಳೋ ಬಂದು ಮೂವರೆ ಇನ್ನು ಕಡಾಮಿಲೋ ನೋಡವ ಇವ್ರ ಮನೆ ಕಿರಿ ಮಾವನೆ ಕೇಳೋ ಬಂದು ಮೂವರೆ ಕಡಾಮಿಲೋ ಬಂದು ಮೂವರೆ ಇನ್ನು ಕಡಮಿಲ ಮಾವ ಕೇಳೋ ಸಂತೋಷವ ನಮ್ಮ ಮನೆಯಲ್ಲೋ ಮನೆಯ ಕೇಳೋ ಚಂತೋಚೋ ನಮ್ಮ ಮನೆಯಲ್ಲೋ ಚಂತೋಚೋ ನಮ್ಮ ಮನೆಯಲ್ಲೇ ಮಾವ ತಮ್ಮ ಮನೆಯಲ್ಲೋ ಮನೆಯ ಕೇಳೋ ಚಂತೋಚೋ ನಮ್ಮ ಮನೆಯಲ್ಲೋ ಚಂತೋಚೋ ನಮ್ಮ ಮನೆಯಲ್ಲೇ ಮಾವ ಕಳಶಕ್ಕೆ ಬರಬೇಕೋ ನಂದೇ ಬರ್ತಾಳೋ ಲಕ್ಕಲರಿ ಕಳಕೆ ಬರಬೇಕೋ ಕಳಶಕ್ಕೆ ಬರಬೇ ಅಂದೇ ಬರವಾಳೋ ಬಾವ ಜಡತನಕ್ಕೆ ಬರಬೇಕೋ ಕಳಚಕೇನೇ ಗೈ ಬರಬಾಡೋ ಬಾಬಾ ಚಡತನಕ್ಕೆ ಬರಬೇಕೋ. ಗಣಪಿ ನನ್ನೋಗೌಡ ಅವರಿಂದ ಜನಪದ ಗೀತೆಗಳನ್ನ ಆಲಿಸಿದಿರಿ. ಈಗ ವಾಣಿಜ್ಯ ಪ್ರಕಟಣೆಗಳು. ಕ್ಷಯರೋಗಿಗಳು ಬಹುಬೇಗ ಕೋವಿಡ್ 19ಕ್ಕೆ ತುತ್ತಾಗುತ್ತಾರೆ. ಕೋವಿಡ್ 19 ಹಾಗೂ ಕ್ಷಯರೋಗದ ಲಕ್ಷಣಗಳು ಬಹುತೇಕ ಒಂದೇ ತರಹ ಇರುತ್ತದೆ. ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ ಕೋವಿಡ್ 19 ಹಾಗೂ ಕ್ಷಯರೋಗಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸಿ ಕೋವಿಡ್ 19 ಹಾಗೂ ಕ್ಷಯರೋಗ ನಿರ್ಮೂಲನೆಗೆ ಕೈಜೋಡಿಸಿ ಕರ್ನಾಟಕವನ್ನು ಕರೋನಾ ಮತ್ತು ಕ್ಷಯಮುಕ್ತ ಮಾಡೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಾತು ನರೇಗಾ ನಿರಂತರ ಉದ್ಯೋಗ. ನರೇಗಾ ಯೋಜನೆಯಡಿ ವೈಯಕ್ತಿಕವಾಗಿ ಮತ್ತು ಸಮುದಾಯಿಕವಾಗಿ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಬಹುದಾಗಿದೆ. ವೈಯಕ್ತಿಕ ಕಾಮಗಾರಿಗಳಲ್ಲಿ ತೆರೆದ ಬಾವಿ, ಕೃಷಿ ಹೊಂಡ, ಬಚ್ಚಲು ಗುಂಡಿ, ಭೂ ಅಭಿವೃದ್ಧಿ, ಕೋಳಿ ಕುರಿ ಹಂದಿ ಶೆಡ್, ದನದ ಕೊಟ್ಟಿಗೆ, ಎರೆಹುಳು ಗೊಬ್ಬರ ತೊಟ್ಟಿ ನಿರ್ಮಾಣ. ಸಮುದಾಯಿಕವಾಗಿ ಸಂಪರ್ಕ ರಸ್ತೆ, ಕೆರೆ ಹೂಳೆತ್ತುವುದು, ಶಾಲಾ ಆಟದ ಮೈದಾನ, ಇನ್ನಿತರೆ ಕಾಮಗಾರಿಗಳು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ